ನಗು ನಗುತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾಯಿಲ್ಲಿ ಓ ಕಂದ ಎನ್ನುತಿಹಳು. ಕೈ ಬೀಸಿ ಬಳಿಗೆ ನಮ್ಮ ಕರೆದಿಗಳು ನೋಡು ನೋಡು ಕಣ್ಣಾರ ನಿಂತಿಹಳು. ನಗು ನಗುತಾ ಚಾಮುಂಡಿ ನಿಂತಿಹಳು. ನಿಂತಿಹಳು ನಗು ನಗುತಾ ಚಾಮುಂಡಿ ನಿಂತಿಹಳು ಬಳಿಗೆ ನಮ್ಮ ಕರೆದಿಹಳು